ಇದುವರೆಗೂ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಮಹಾನಂದಿ ಪೂಜಾರ್ ಮತ್ತು ಸಂಗಡಿಗರಿಂದ ತತ್ವಪದನ್ನು ಕೇಳಿದಿರಿ. ಇದಾಗಿತ್ತು ಜನಪದ ಗೀತೆ ಕಾರ್ಯಕ್ರಮ. ಈಗ ಸಮಯ ಸರಿಯಾಗಿ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ವಿಷಯ ಇರುವುದೊಂದೇ ಭೂಮಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಯುವ ಮಿತ್ರರೇ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಮೇಘನಾ ನಾಯಕ್. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇವತ್ತು ನಿಮ್ಮ ಜೊತೆ ಇದ್ದೀನಿ ನಾನು ಮೇಘನಾ ನಾಯಕ್. ನಾವು ಎಲ್ಲಾ ಮಾಧ್ಯಮದಲ್ಲೂ ಎಲ್ಲಾ ವೇದಿಕೆಗಳಲ್ಲೂ ಪರಿಸರ ಕಾಳಜಿ ಬಗ್ಗೆ ಮಾತುಗಳನ್ನ ಕೇಳ್ತಾನೆ ಇರ್ತೀವಿ. ಇದು ಸಹಜ ಕೂಡ, ಯಾಕಂದ್ರೆ ಪರಿಸರ ಅಥವಾ ಪ್ರಕೃತಿ ಇದ್ರೇನೆ ಬದುಕುವ ಆಸೆ ನಮ್ಮೆಲ್ಲರಲ್ಲೂ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ. ಆದ್ರೂ ಎಲ್ಲೋ ಒಂದ್ ಕಡೆ ಆ ಬ್ಯಾಲೆನ್ಸ್ ಅನ್ನ ತಪ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಅಲ್ವಾ? ಮಿತ್ರರೇ, ನಾನಿವತ್ತು ನಿಮ್ಮೊಟ್ಟಿಗೆ ಎಷ್ಟೇ ಸಂಶೋಧನೆಯ ಹೊರತಾಗಿಯೂ ಅದರಂತಿಗೆ ಹೋಲುವಂತಹ ಇನ್ನೊಂದು ಗ್ರಹ ಇಲ್ಲಿಯವರೆಗೂ ದೊರೆಯದ ಅದೊಂದು ಗ್ರಹದ ಬಗ್ಗೆ, ಅದರ ಪರಿಸರದ ಇತಿಹಾಸದ ಬಗ್ಗೆ, ಬದಲಾಗುತ್ತಿರುವಂತಹ ಅದರ ವೈಭವದ ಸೌಂದರ್ಯದ ಗಾಥೆಯ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲಿದ್ದೇನೆ. ಅದು ಬೇರೆ ಯಾವ ಗ್ರಹವೂ ಅಲ್ಲ, ನಮ್ಮ ಪೃಥ್ವಿ, ಇರುವುದೊಂದೇ ಭೂಮಿ. ಪ್ರಕೃತಿಯಲ್ಲಿರುವಂತಹ ಚೆಲುವು ಅಗಾಧ. ತನ್ನನ್ನು ಪ್ರೀತಿಸುವಂತಹ ಯಾರಿಗೂ ಈ ಪ್ರಕೃತಿ ದ್ರೋಹ ಬಗೆದಿಲ್ಲ. ಅದರ ಚೆಲುವು ಮನುಷ್ಯನಿಗೆ ದೇವರು ಕೊಟ್ಟಂತಹ ಅತ್ಯಂತ ದೊಡ್ಡ ಕಾಣಿಕೆಗಳಲ್ಲಿ ಒಂದು. ನಮ್ಮೆಲ್ಲರ ಮನವನ್ನ ಮರುಳು ಮಾಡುವಂಥ ಆ ಹಸಿರು ಬೆಟ್ಟಗಳು, ಮಂಜಿನಿಂದ ಆವೃತವಾದಂಥ ಪರ್ವತ, ವೈಭವದ ಸೂರ್ಯೋದಯ ಸೂರ್ಯಾಸ್ತಗಳು, ಬೆಳ್ಳಿಯಂತೆ ಹೊಳೆಯುವಂತಹ ತಾರೆಗಳು, ಮಿನುಗುಟ್ಟುವಂಥ ಚಂದ್ರ, ಬೀಸುತ್ತಿರುವಂತಹ ತಂಗಾಳಿ, ಸಮುದ್ರದಲ್ಲಿ ಆರ್ಭಟಿಸುತ್ತಿರುವಂತಹ ಅಲೆಗಳು, ಸರೋವರಗಳು, ಧುಮ್ಮಿಕ್ಕುವ ಜಲಪಾತ, ತೇಲುತ್ತಿರುವಂತಹ ಮೋಡಗಳು, ಝುಳು ಝುಳು ಹರಿಯುವಂತಹ ನದಿ, ಮನಸ್ಸಿಗೆ ಶಾಂತಿಯನ್ನ ಮುದವನ್ನ ನೀಡುವಂತಹ ಸುವಾಸನೆ ಬೀರುವ ಆ ಬಣ್ಣ ಬಣ್ಣದ ಹೂಗಳು, ಮಧುರವಾಗಿ ಹಾಡುವಂತಹ ಪಕ್ಷಿಗಳ ನಿನಾದ, ಒಂದೇ ಎರಡೆ ಹೇಳ್ತಾ ಹೋದ್ರೆ ಇದರ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವೆಲ್ಲರೂ ಒಟ್ಟಿಗೆನೆ ತುಂಬು ಜೀವನವನ್ನ ನಮ್ಮ ಪೂರ್ವಜರು ಕಳೆಯುತ್ತಾ ಇದ್ರು. ಹಾಗೆಯೇ ಪ್ರಕೃತಿಯನ್ನ ಬಳಸಿಯೇ ಬದುಕ್ತಾ ಇದ್ರು ಕೂಡ, ಆದ್ರೆ ಹಾನಿ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ, ಉರುವಲಿಗೆ ಅಥವಾ ಯಜ್ಞಕ್ಕೆ ಬೇಕಾದಂತಹ ಮರವನ್ನ ಕಡಿಯೋವಾಗ ಒಣಗಿದ ಮರವನ್ನೇ ಹುಡುಕಿ ಅದಕ್ಕೆ ಪೂಜೆಗೈದು ಅಲ್ಲಿ ವಾಸವಾಗಿರುವಂತಹ ಜೀವಿಗಳಿಗೆ ಇನ್ನೊಂದು ಮರಕ್ಕೆ ಹೋಗುವಂತೆ ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿ ಕಡಿದು ತರ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಆ ಭಾವವನ್ನ, ಇನ್ನೊಂದು ಜೀವಿಯನ್ನ ಗೌರವಿಸುವಂತಹ ಪರಿಯನ್ನ ನಾವೆಲ್ಲೋ ಅದುಮಿ ಬಿಟ್ಟಿದ್ದೇವೆ ಅನಿಸ್ತಾ ಇದೆ ಅಲ್ವಾ? ಮಿತ್ರರೇ, ಆ ವೈಭವದ ಪ್ರಕೃತಿಯ ಚೆಲುವನ್ನ ವರ್ಣಿಸುವಂತ ರಾಜೇಶ್ ಕೃಷ್ಣನ್ ರವರ ಕಂಠದಲ್ಲಿ ಮೂಡಿ ಬಂದಂತ ಜೋಗ್ ಫಾಲ್ಸ್ ಚಿತ್ರದ ಗೀತೆ ಗಂಧವತಿ ಹಾಡನ್ನ ಒಮ್ಮೆ ಕೇಳಿ ಬರೋಣ. ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ, ಬಗೆ ಬಗೆಯ ಬಣ್ಣನೆಯ ಕನ್ನಡದ ಜೀವ ಜಲ, ಜೋಗದ ಜಲ ಸಿರಿ ಅಚ್ಚರಿ ಗಚ್ಚರಿ, ಜೋಗದ ಜಲಸಿರಿ ಅಚ್ಚರಿ ಗಚ್ಚರಿ, ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ ಗಂಧವತಿ. ಸಂಸ್ಕೃತಿ ಕಥನದ ಸಂಭ್ರಮ ಸಡಗರ ಈ ನುಡಿ ನುಡಿ ನುಡಿ ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ ಕಥನದ ಸಂಭ್ರಮ ಸಡಗರ ಈ ನುಡಿ ನುಡಿ ನುಡಿ ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ. ಮಿತ್ರರೇ, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಮಾನವ ಸಂಘ ಜೀವಿ, ಸಮಾಜ ಜೀವಿ, ಆಧುನಿಕತೆ ಎಂಬ ಮಾಟಕ್ಕೆ ಮರುಳಾಗಿ ತನ್ನ ತನವನ್ನ ಮರೆಯುತ್ತಿರುವ, ತಿಳುವಳಿಕೆ ಇದ್ದು ಅದನ್ನ ತಿರುಚಿ ಹಾಕಿರುವ ಅಕ್ಷರಸ್ಥನಾಗಿಯೋ ಒಬ್ಬ ಅನಕ್ಷರಸ್ಥ. ಪ್ರಕೃತಿ ಎಂಬಂಥ ವಿಶಾಲ ಮಡಿಲಿನಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವಂತಹ ಹಕ್ಕಿದೆ. ಅದು ಇನ್ನೊಂದು ಜೀವಿಯನ್ನ ಕೆಳಗಿಳಿಸಿಯೋ ಮೇಲೆತ್ತಿಯೋ ಅವರವರ ಪ್ರಜ್ಞೆಗೆ ಬುದ್ಧಿಮತ್ತೆಗೆ ಬಿಟ್ಟದ್ದು. ಆದರೆ ಮಾನವ ಒಬ್ಬ ಮನುಷ್ಯತ್ವ ಉಳ್ಳಂಥ ಜೀವಿಯಾಗಿ ಆತ ಎಲ್ಲರನ್ನ ಮೇಲೆತ್ತಿ ತಾನೂ ಮೇಲೇಳುವಂತಹ ಮನೋಭಾವ ಮತ್ತು ಬುದ್ಧಿ ಕ್ಷಮತೆ ಉಳ್ಳಂಥ ಪ್ರಕೃತಿಯ ಒಂದು ಸುಂದರ ಮಗು. ಆದರೆ ಇಂದು ಇದೇ ಮಗು ಬೆಳೆದು ತನ್ನ ಸ್ವಾರ್ಥಕ್ಕೆ ಎಲ್ಲರನ್ನ ಎಲ್ಲವನ್ನ ಮರೆಯುವಷ್ಟರ ಮಟ್ಟಿಗೆ ಆಧುನಿಕತೆ ಎಂಬಂಥ ಮಂಜಿಗೆ ಮರುಳಾಗಿ ಮಸುಕಿನಲ್ಲಿ ಮರೆಯಾಗಿದ್ದಾನೆ. ಪ್ರಕೃತಿ ಅತ್ಯಂತ ವಿಶಾಲವಾದದ್ದು. ಸೌಂದರ್ಯದ ಖಣಿಯನ್ನೇ ತನ್ನಲ್ಲಿರಿಸಿಕೊಂಡಂಥ ಒಂದು ಅದ್ಭುತ ಎಂದ್ರೆ ಅದು ತಪ್ಪಲ್ಲ. ಆದರೆ ಅದೇ ಪ್ರಕೃತಿ ಇಂದು ತನ್ನ ವೈಭವವನ್ನ ಕಳೆದುಕೊಂಡು ಬರಿದಾಗಿ ಬಿಟ್ಟಿದೆ. ತಂಪೆರೆಯುವಂಥ ಹಸಿರು ಬಣ್ಣ ಬದಲಾಗಿ ಕೆಂಪಾಗ್ತಾ ಇದೆ. ಮುದ ನೀಡುತ್ತಿದ್ದಂಥ ತಂಗಾಳಿ ಈಗ ಮಲಿನಗೊಂಡು ಗಾಯಗೊಂಡಿದೆ. ಎಲ್ಲ ಮಲಿನವನ್ನ ಶುದ್ಧಗೊಳಿಸುವ ಶಕ್ತಿ ಹೊಂದಿದ್ದಂಥ ಜೀವಜಲ ತಾನೇ ಕೊಳೆಯಾಗಿ ಬಿಟ್ಟಿದೆ. ಆಹ್ಲಾದವನ್ನ ನೀಡುತ್ತಿದ್ದಂಥ ಸ್ವಚ್ಛಂದ ಆಕಾಶದಲ್ಲಿ ಅಸ್ಪಷ್ಟತೆ ತುಂಬಿದೆ. ಜೀವವನ್ನ ಸೃಷ್ಟಿಸುವ ಚಮತ್ಕಾರವನ್ನ ಹೊಂದಿದ್ದ ಭೂಮಿ ನಿರ್ಜೀವದೆಡೆಗೆ ಹೆಜ್ಜೆಯನ್ನ ಇಡ್ತಾ ಇದೆ. ಮಾನವನನ್ನ ಸೃಷ್ಟಿಸಿದ ಪಂಚಭೂತಗಳು ಆತನ ಅತೀವ ಜ್ಞಾನದಿಂದಾಗಿ ಈಗ ಭೂತಗಳಾಗಿ ಕಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಭಾರತದ ತಾಪಮಾನ 1.3 ಫ್ಯಾರನ್ಹೀಟ್ ಅಷ್ಟು ಏರಿಕೆಯನ್ನ ಕಂಡಿದೆ. ಮಿತ್ರರೇ, May 2022 ಅತಿ ಹೆಚ್ಚು ಬಿಸಿ ಅಲೆಯ ಅನುಭವಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳು ಸಾಕ್ಷಿಯಾದವು. ಹಿಂದೂ ಮಹಾಸಾಗರದ ಸಮುದ್ರ ಮಟ್ಟ ಪ್ರತಿ ವರ್ಷವೂ 1.06 ರಿಂದ 1.75 ಮಿಲಿಮೀಟರ್ ನಷ್ಟು ಏರ್ತಾನೆ ಇದೆ. 1995 ರಿಂದ 2014 ಒಳಗಾಗಿ 1.3 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹಿಮಾಲಯದ ಹಿಂದುಕುಶ್ ಪರ್ವತದ ತಾಪಮಾನ ಏರಿಕೆಯನ್ನ ಕಂಡಿದೆಯಂತೆ. ನೆರೆ ಹಾವಳಿ, ಪ್ರವಾಹ, ಭೂಕುಸಿತ, ಸೈಕ್ಲೋನ್ ಇವೆಲ್ಲ ಅತ್ಯಂತ ಸಾಮಾನ್ಯ ವಿಚಾರಗಳಾಗಿಬಿಟ್ವು. ಮಿತ್ರರೇ, ಯೋಚನೆ ಮಾಡಿ, ಅತೀವ ತಾಪಮಾನ ಬದಲಾವಣೆಯಿಂದಾಗಿ ಭಾರತ ಪ್ರತಿ ವರ್ಷವೂ 7 ಲಕ್ಷಕ್ಕೂ ಹೆಚ್ಚು ಜನರನ್ನ ಕಳೆದುಕೊಳ್ತಾ ಇದೆ. ಈ ಬದಲಾವಣೆಗಳ ದುಷ್ಪರಿಣಾಮವಾಗಿ ನಮ್ಮ ಆರೋಗ್ಯ ಮತ್ತು ಆಹಾರದ ಮೇಲೆ ಪ್ರಭಾವವನ್ನ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವೂ ನಮ್ಮ ಕಣ್ಮುಂದೇನೆ ನಡೀತಾ ಇದ್ರೂ ಕೂಡ ನಾವು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೂಕರಾಗಿರುವುದು ದುರಂತ. 7 ಸುತ್ತಿನ ಕೋಟೆ ಚಿತ್ರದ ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಸೃಷ್ಟಿ ಎಂಥ ಚೆಲುವಿನಾಲಯ ಹಾಡು ಈಗ ನಿಮಗಾಗಿ. ಹರಿಯುತ್ತಿದೆ. ಹೂಗಿಡ ಬಳ್ಳಿಗೆ ಬೆಂಕಿಯು ತಾಗಿ ಧಗಧಗ ಉರಿಯುತ್ತಿದೆ. ಬೀದಿ ಬೀದಿಯಲ್ಲಿ ಬಡವರ ರಕ್ತ ಚುಂಬುತ ಹರಿಯುತ್ತಿದೆ. ಹಕ್ಕಿಯ ಕೊರಳಿಗೆ ಹಗ್ಗವು ಬಿಗಿದು ಕಂಬನಿ ಸುರಿಯುತ್ತಿದೆ. ಹಸಿವಿನ ತಾಪ ಕಾಳದೆ ಲೋಕ ನಿಟ್ಟುಸಿರಾಡುತ್ತಿದೆ. ಆಸೆಯು ಬರಳಾಗಿ ಬಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಕುರುಡಾಗಿ ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ. ಪ್ರಕೃತಿಯ ಸಂರಕ್ಷಣೆಯ ವಿಚಾರಗಳನ್ನ ಮಾತಾಡೋದು ಸರ್ವೇ ಸಾಮಾನ್ಯ, ಆದ್ರೆ ಅದರ ಅವಶ್ಯಕತೆ, ಅದರ ಆಳವನ್ನ ಅರಿಯುವಂತಹ ಅನಿವಾರ್ಯತೆಯನ್ನ ನಾವು ಈಗಾಗಲೇ ತಲುಪಿಬಿಟ್ಟಿದ್ದೇವೆ. ಮಿತ್ರರೇ, ಮೊದಲು ಇದರ ಹಿಂದಿನ ಕಾರಣವನ್ನ ನಾವು ತಿಳಿಬೇಕು. ಮುಖ್ಯ ಕಾರಣ ಇದಕ್ಕೆಲ್ಲ ಏನಪ್ಪಾ ಅಂತ ಹುಡುಕ್ತಾ ಹೋದ್ರೆ ಸಿಗೋ ಉತ್ತರ ಒಂದು, ಜಾಗತಿಕ ತಾಪಮಾನದಲ್ಲಿ ಏರಿಕೆ. ಈ ವಿಚಾರವನ್ನ ನಾವು ಆಗಾಗಲೇ ಕೇಳ್ತಾನೆ ಇರ್ತೀವಿ. ಆದ್ರೆ ಈ ಜಾಗತಿಕ ತಾಪಮಾನ ಏರಿಕೆ ಅಂತಂದ್ರೆ ಏನು, ಇದು ಹೇಗಾಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಈ ಶೀತ ದೇಶಗಳಲ್ಲಿ ಗಿಡಗಳನ್ನ ಬೆಳೆಯೋದಕ್ಕೆ ಬೇಕಾದಂತಹ ಉಷ್ಣತೆ ಇಲ್ಲದೆ ಇರೋ ಕಾರಣ ಗಾಜಿನ ಮನೆಗಳನ್ನ ಅಲ್ಲಿ ನಿರ್ಮಿಸಲಾಗ್ತದೆ. ಇಲ್ಲಿ ಗಾಜಿನ ಮನೆನೇ ಯಾಕೆ ಅಂತಂದ್ರೆ ಕಾರಣ ಇಷ್ಟೆ, ಗಾಜು ತನ್ನ ಮೂಲಕ ಹಾಯ್ದು ಒಳಬಂದಂತಹ ಕಿರಣಗಳನ್ನ ಹಿಡಿದಿಟ್ಟು ಮನೆಯೊಳಗಿನ ಉಷ್ಣತೆಯನ್ನ ಹೆಚ್ಚಿಸಬಲ್ಲದು. ಇದರಿಂದ ಗಿಡಗಳಿಗೆ ಬೇಕಾದಂತಹ ಅದರ ಬೆಳವಣಿಗೆ ಅವಶ್ಯಕವಾದಂತಹ ಉಷ್ಣತೆ ಲಭ್ಯವಾಗ್ತದೆ. ಇದೇ ರೀತಿಯಲ್ಲೇ ಭೂಮಿಯ ಸುತ್ತಲೂ ಇರುವಂತಹ ಅನಿಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ತೇವಾಂಶ, ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವು ಸೂರ್ಯನಿಂದ ಬಂದಂತಹ ಶಾಖವನ್ನ ಹಿಡಿದಿಟ್ಟುಕೊಂಡು ಅದು ಭೂಮಿಯಿಂದ ಪ್ರತಿಫಲನವಾಗಿ ಪುನಃ ಹೋಗದಂತೆ ಹಿಡಿದಿಡುವ ಮೂಲಕ ಭೂಮಿಯ ಬಿಸಿಯಾಗುವಿಕೆ ಅಥವಾ ತಣ್ಣಗಾಗುವಿಕೆಗಳ ನಡುವಿನ ಸಮತೋಲನವನ್ನ ಕಾಪಾಡುವ ಮೂಲಕ ಭೂಮಿಯನ್ನ ಒಂದು ಜೀವಂತ ಗ್ರಹವನ್ನಾಗಿಸಿವೆ. ಹಾಗಾಗಿ ಇವುಗಳನ್ನ ಹಸಿರು ಮನೆ ಅನಿಲಗಳು ಅಂತ ಕರೆದ್ವಿ. ಈ ಪರಿಣಾಮವನ್ನೇ ಹಸಿರು ಮನೆ ಪರಿಣಾಮ ಅಂತ ಕರೆಯಲಾಯಿತು. ಒಂದು ಅಂದಾಜಿನ ಪ್ರಕಾರ ನೈಸರ್ಗಿಕವಾಗಿ ನಡೆಯುವಂತಹ ಈ ಹಸಿರು ಮನೆ ಪರಿಣಾಮದ ಅನುಪಸ್ಥಿತಿಯಲ್ಲಿ ಭೂಮಿಯ ಸರಾಸರಿ ಉಷ್ಣತೆ ಈಗಿನ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಬದಲು ಅದು -19 ಡಿಗ್ರಿ ಸೆಲ್ಸಿಯಸ್ ಇದ್ದು ನಮ್ಮ ಭೂಮಿ ಒಂದು ಹೆಪ್ಪುಗಟ್ಟಿದ ಜೀವರಹಿತ ಗ್ರಹವಾಗಿ ಉಳಿದು ಬಿಡುತ್ತಿತ್ತಂತೆ. ಇಲ್ಲಿ ತೊಂದರೆ ಪ್ರಾರಂಭವಾಗಿದ್ದು ಈ ಅನಿಲಗಳ ಏರಿಕೆಯಿಂದ. ಅದರಿಂದಾಗಿಯೇ ಭೂಮಿಯ ತಾಪಮಾನ ಸಮತೋಲನದಲ್ಲಿ ವ್ಯತ್ಯಾಸವನ್ನ ನಿರಂತರವಾಗಿ ನಾವು ಕಾಣ್ತಾ ಇದ್ದೀವಿ. ಇದರ ಪರಿಣಾಮವನ್ನ ನಾವೆಲ್ಲ ಈಗಾಗಲೇ ಎದುರಿಸ್ತಾ ಇದ್ದೀವಿ. ಅದನ್ನೇ ಜಾಗತಿಕ ತಾಪಮಾನ ಏರಿಕೆ ಅಂತ ಕರೆದ್ವಿ. ಹಾಗಾದ್ರೆ ಈ ಅನಿಲಗಳ ಪ್ರಮಾಣ ಎಷ್ಟಿರಬೇಕಿತ್ತೋ ಅದಕ್ಕೂ ಮೀರಿ ಏರೋದಕ್ಕೆ ಕಾರಣವಾದಂತಹ ಮೂಲಗಳು ಯಾವುವು ಅಂತ ಹುಡುಕಿದ್ರೆ ಅದಕ್ಕೆ ಉತ್ತರ ಹಲವು. ಒಂದೇ ವಾಕ್ಯದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಅಂತಂದ್ರೆ ಮಾನವನ ಚಟುವಟಿಕೆಗಳು ಅಂತ ಅನ್ಬಹುದು. ಅವ್ಯಾವುವು, ಅದರ ಪರಿಣಾಮ ಏನು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮೊದಲು ಓ ಮಲ್ಲಿಗೆ ಚಿತ್ರದ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗಿರಿ ಸಿರಿ ಝರಿತೊರೆ ಗೀತೆಯನ್ನ ಒಮ್ಮೆ ಕೇಳಿ ಬರೋಣ. Thank you. ಗಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರೇ ನಮ್ ಫ್ಯೂಚರ್ ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ ಕೇಳಮ್ಮ ನಾಳೆ ಎಲ್ಲ ನಮ್ಮದೇ ಇದನ್ನೆಂದು ಭೂಮಿ ಕೂಡ ನಂಬಿದೆ ಗಿರಿ ಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರೇ ನಮ್ ಫ್ಯೂಚರ್ ಸಂಗ್ರಹಿಸೋದೇ ಬದುಕು ಹಾರಿ ಹಾರಿ ರೆಕ್ಕೆ ದಣಿದರು ತರಲೇಬೇಕಿದೆ ಗುಟುಕು ನೂರಾರು ನೋವಿಂದಲೇ ಮಕರಂದ ಜೇನಾಯಿತು ನಮಗೂನು ಕಾಲ ಒಂದು ಕಾದಿದೆ ಗಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ತಲೆ ನೇಚರ್ ನಮ್ ಫ್ಯೂಚರ್ ತೆರೆದಿದೆ ಒಡಲು ಸ್ವಾತಿ ಮಳೆ ಬರಬಹುದೇ ಯಾವ ಹನಿಗೆ ಯಾವ ಚಿಪ್ಪೋ ಎಂದೋ ವಿಧಿ ಬರೆದಿಹುದೇ ಕಾಯೋದು ಕಹಿಯಾದರು ಹನಿಯೊಂದು ಮಣಿಯಾಗದೆ ನನಗಾಗೆ ಎಲ್ಲೋ ಒಂದು ಪಾಲಿದೆ ಗಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ತಲೆ ನೇಚರ್ ನಮ್ ಫ್ಯೂಚರ್ ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ ಕೇಳಮ್ಮ ನಾಳೆ ಎಲ್ಲ ನಮ್ಮದೇ ಇದನೆಂದು ಭೂಮಿ ಕೂಡ ನಂಬಿದೆ ಗಿರಿ ಸಿರಿ ಝರಿ ತೊಳೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ನಮ್ ಫ್ಯೂಚರ್ ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ನಿಮ್ಮ ಮೇಘನಾ ನಾಯಕ್. ಮಾನವನ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಸರಿ, ಇದು ಯಾವುದು ಅಂದ್ರೆ ನಮಗೆಲ್ಲ ತಿಳಿದೇ ಇರುವಂತ ಕೈಗಾರಿಕೀಕರಣ, ಕಾಡಿನ ನಾಶ, ಅತೀವ ಪಳೆಯುಳಿಕೆ ಇಂಧನಗಳ ದಹನ, ನಗರೀಕರಣ, ಗಣಿಗಾರಿಕೆ, ಕೀಟನಾಶಕಗಳ ಅತಿಯಾದ ಬಳಕೆ, ಇನ್ನು ಹತ್ತು ಹಲವು ಕಾರಣಗಳು. ಇವುಗಳ ಪರಿಣಾಮವಾಗಿ ಜಾಗತಿಕ ತಾಪಮಾನದಲ್ಲಿ ಏರಿಕೆಯಾಗ್ತಾ ಇದೆ. ಈ ಜಾಗತಿಕ ತಾಪಮಾನ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಲ್ಲದು ಅಂದರೆ ಹಿಮಗಡ್ಡೆ ಕರಗುವಿಕೆಗೆ ಕಾರಣವಾಯಿತು. ಸಮುದ್ರ ಮಟ್ಟ ಏರ್ತಾನೇ ಇದೆ. ಇದರಿಂದಾಗಿನೇ ದ್ವೀಪ ರಾಷ್ಟ್ರಗಳು ಇವತ್ತು ಮುಳುಗಡೆಯಾಗಲು ಕಾರಣವಾಯಿತು. ತುವಲು, ಕಿರಿಬೂಟಿ, ಮುಷಲ್ ಇಂಥ ಎಷ್ಟೋ ದ್ವೀಪ ರಾಷ್ಟ್ರಗಳು ಮುಳುಗಡೆಯ ಭೀತಿಯಲ್ಲಿವೆ. ಮುಂದೊಂದು ದಿನ ದ್ವೀಪ ರಾಷ್ಟ್ರಗಳು ಅಸ್ತಿತ್ವದಲ್ಲಿ ಇದ್ದುವಂತೆ ಎನ್ನುವಂಥ ಇತಿಹಾಸದ ಬಗ್ಗೆ ನಾವು ಓದುವಂಥ ಸಂದರ್ಭ ಬಂದ್ರೂ ಆಶ್ಚರ್ಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಇದು ಅಲ್ಲಿದ್ದಂಥ ಪ್ರಾಣಿ ಸಂಕುಲಗಳ, ಸಸ್ಯ ಸಂಕುಲಗಳ ನಾಶಕ್ಕೂ ಕಾರಣವಾಗುತ್ತೆ. 2020 ಇಸವಿ ಅತಿ ಹೆಚ್ಚು ತಾಪಮಾನ ಏರಿಕೆಯನ್ನ ಕಂಡಂಥ ಇಸವಿ ಮಿತ್ರರೇ. ಇದು ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತಾ ಇದೆ, ಜೊತೆಗೆ ವನ್ಯಜೀವಿಗಳ ನಾಶಕ್ಕೂ ಕಾರಣವಾಯಿತು. ಇದು ಮಳೆಯ ಮೇಲೂ ಪ್ರಭಾವವನ್ನ ಬೀರಬಲ್ಲದು. ಈ ಭೂಕುಸಿತ ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಆರೋಗ್ಯ, ಆಹಾರ ಬೆಳೆಗಳ ಮೇಲೆ ವ್ಯತ್ಯಯ ಇವೆಲ್ಲವನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಆಮ್ಲ ಮಳೆಗೆ ನಾವು ಸಾಕ್ಷಿಯಾಗಿದ್ದೀವಿ. ಹಾಗಿದ್ರೆ ಈ ಆಮ್ಲ ಮಳೆ ಹೇಗಾಗುತ್ತೆ? ವಿಷಪೂರಿತ ಅನಿಲಗಳಾದಂಥ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಇವು ಮಳೆಯ ಹನಿಗಳ ಜೊತೆಗೆ ಕೂಡಿ ಆ ಹನಿಗಳೊಂದಿಗೆ ಸೇರಿಕೊಂಡು ಮಳೆಯ ನೀರನ್ನು ಆಮ್ಲಗೊಳಿಸ್ತಾ ಇವೆ. ಇದರ ಪರಿಣಾಮವಾಗಿಯೇ ಮರಗಳ ನಾಶ, ನೀರು ಮತ್ತೆ ಮಣ್ಣಿನ ಫಲವತ್ತತೆಯಲ್ಲಿ ಇಳಿಕೆ, ಜಲಚರ ಜೀವಿಗಳ ಮೇಲೆ ವ್ಯತಿರಿಕ್ತ ಪ್ರಭಾವವನ್ನ ಬೀರೋದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಮಾನವನ ಆರೋಗ್ಯದ ಮೇಲೂ ಇದು ಪ್ರಭಾವವನ್ನ ಬೀರ್ತದೆ. ವನ್ಯಜೀವಿಗಳ ಮೇಲೆ ಇದು ಅತ್ಯಂತ ಹೆಚ್ಚಿನ ಪ್ರಭಾವವನ್ನ ಬೀರಿದೆ ಮಿತ್ರರೇ. ವನ್ಯಜೀವಿಗಳು ತಮ್ಮ ವಾಸಸ್ಥಾನದ ಬದಲಾವಣೆಗೆ ಕಾರಣವಾಯಿತು. ಅವುಗಳ ಜೊತೆಗೆ ಆ ಸ್ಥಳೀಯ ಜಾತಿಯ ಸಸ್ಯವರ್ಗ ಹಾಗೂ ಪ್ರಾಣಿ ವರ್ಗಗಳ ಸಂಪೂರ್ಣ ನಾಶಕ್ಕೆ ಕಾರಣವಾಯಿತು. ಈ ಸ್ಥಳೀಯ ಜಾತಿಯ ಸಸ್ಯವರ್ಗಗಳು ಅಂತಂದ್ರೆ ಕೇವಲ ಆ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಸಸ್ಯವರ್ಗ ಅಥವಾ ಪ್ರಾಣಿ ವರ್ಗಗಳು. IUCN ಒಂದು ಮಾಹಿತಿಯ ಪ್ರಕಾರ 10 ವರ್ಷದ ಅವಧಿಯಲ್ಲಿ ಸುಮಾರು 467 ವಿವಿಧ ಜಾತಿಯ ಜೀವಿಗಳು ನಶಿಸಿ ಹೋಗಿವೆಯಂತೆ. ಇನ್ನು ಕೃಷಿ ಮತ್ತು ಆಹಾರದ ಅಭದ್ರತೆಯನ್ನು ನಾವು ಕಾಣ್ತಾನೆ ಇದ್ದೀವಿ. ಹವಾಮಾನ ಬದಲಾವಣೆಯು ಬೆಳೆಗಳ ಇಳುವರಿಯಲ್ಲಿ ಪ್ರಭಾವವನ್ನ ಬೀರ್ತದೆ. ಕೆಲವು ಪ್ರದೇಶಗಳಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳ ಮೇಲೂ ಸಹ ಇದು ಪರಿಣಾಮವನ್ನ ಬೀರಬಲ್ಲದು. 1-3 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆಯ ಹೆಚ್ಚಳ ಉಷ್ಣವಲಯದ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡಬಲ್ಲದು. ಆ ಮೂಲಕ ಆಹಾರ ಭದ್ರತೆಯ ಪ್ರಶ್ನೆ ಏಳಲಿದೆ. IPCC 2001 ಮೂರನೇ ಮೌಲ್ಯಮಾಪನ ವರದಿಯ ಪ್ರಕಾರ ಮಿತ್ರರೇ, ಹವಾಮಾನ ಬದಲಾವಣೆಯು ಕೃಷಿ ಉತ್ಪನ್ನಗಳನ್ನ ಕಡಿಮೆ ಮಾಡುವ ವಿಷಯದಲ್ಲಿ ಬಡ ದೇಶಗಳನ್ನ ತೀವ್ರವಾಗಿ ಕಾಡಲಿದೆಯಂತೆ. ದಕ್ಷಿಣ ಏಷ್ಯಾದಲ್ಲಿ ಅಕ್ಕಿ, ರಾಗಿ ಮತ್ತು ಜೋಳದಂತಹ ಪ್ರಾದೇಶಿಕ ಆಹಾರ ನಷ್ಟವು 2030 ವೇಳೆಗೆ 10% ಏರಲಿದೆ. ಇನ್ನು ನೀರಿನ ಸಮಸ್ಯೆ, ತಾಪಮಾನ ಏರಿಕೆ, ಪರ್ವತದ ಹಿಮನದಿಗಳು, ಧ್ರುವ ಪ್ರದೇಶದ ಹಿಮದ ಹೊದಿಕೆಯ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ಇದರಿಂದ ನೀರಿನ ಮಟ್ಟ ಹೆಚ್ಚಳವಾಗಿ ದ್ವೀಪ ರಾಷ್ಟ್ರಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಮುಳುಗಡೆಗೆ ಇದು ಕಾರಣವಾಯಿತು. ಕೃಷಿಯಲ್ಲಿನ ಅಂತರ್ಜಲಗಳ ಅತಿಯಾದ ಬಳಕೆಯಿಂದ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಈಗಾಗಲೇ ಬೇಸಿಗೆಯಲ್ಲಿ ನಾವು ಈ ಪರಿಸ್ಥಿತಿಯ ಅನುಭವವನ್ನ ಪಡೆದೇ ಇರ್ತೀವಿ, ನೀರಿನ ಅಭದ್ರತೆಯನ್ನ ನೋಡಿಯೇ ಇರ್ತೀವಿ. ಆದ್ರೆ ಇದು ಹೀಗೆ ಮುಂದುವರೆದ್ರೆ ನೀರಿನ ಕೊರತೆ ಆಗಿ ಅದರ ಪರಿಣಾಮವಾಗಿ ಆಹಾರದ ಅಭದ್ರತೆ ಮತ್ತು ದೇಶಗಳಲ್ಲಿ ಅಷ್ಟೇ ಅಲ್ಲದೆ ದೇಶಗಳ ನಡುವೆಯೂ ನೀರಿಗಾಗಿ ಸ್ಪರ್ಧೆ ಉತ್ತುಂಗಕ್ಕೇರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆದರೆ ಈ ಪರಿಣಾಮಗಳ ಬಗ್ಗೆ ನಾವು ವಿಚಾರವನ್ನ ಮಾಡಿದಾಗ ಮತ್ತೆ ಆ ಹಸಿರಿನ ಉಯ್ಯಾಲೆಯಲ್ಲಿ ತೇಲಬಹುದಲ್ವಾ? ಆ ಅವಕಾಶವನ್ನ ನಮಗೆ ನಾವು ಕಲ್ಪಿಸಿಕೊಡಬಹುದಲ್ವಾ? ನಮ್ಮ ಮುಂದೆ ಇನ್ನೂ ಈ ಅವಕಾಶ ಹಾಗೆಯೇ ಇದೆ. ಈಗ ನಿಮಗಾಗಿ ಕುಸುಮ ಹಾಗೂ ಸಂಗಡಿಗರು ಹಾಡಿರುವಂತಹ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆ ಒಮ್ಮೆ ಕೇಳಿಬನ್ನಿ. ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಮೇಘನಾ ನಾಯಕ್. ಇಷ್ಟು ಹೊತ್ತು ನಾವು ಪರಿಣಾಮಗಳ ಬಗ್ಗೆ ಮಾತನಾಡಿದ್ವಿ. ಇಷ್ಟೆಲ್ಲ ಪರಿಣಾಮವನ್ನ ಹೇಳಿದ್ದು ನಿಮ್ಮನ್ನ ಭಯ ಬೀಳಿಸೋ ಉದ್ದೇಶದಿಂದ ಅಲ್ಲ, ಬದಲಿಗೆ ನಿಮ್ಮಲ್ಲಿ ಕೆಲವರು ಈ ಅಭದ್ರತೆಯ ಅನುಭವವನ್ನ ಅದೃಷ್ಟವಶಾತ್ ಪಡೆಯದೇ ಇರಬಹುದು, ಅಥವಾ ಅದರ ತೀವ್ರತೆಯನ್ನ ಅರಿಯುವುದರತ್ತ ಪ್ರಜ್ಞೆ ಬೆಳೆಸಿಕೊಳ್ಳೋದಕ್ಕೆ ಆ ಕೆಲಸಕ್ಕೂ ಕೈ ಹಾಕದೇನೆ ಎಲ್ಲರೂ ಹೇಳೋ ಅದೇ ವಿಷಯವನ್ನ ಇನ್ನೊಮ್ಮೆ ಕೇಳೋ ದೌರ್ಭಾಗ್ಯ ಅಂತೆನಿಸಿ ಅಸಡ್ಡೆಯನ್ನ ತೋರಿಸಿರಬಹುದು. ನಾವು ನಮ್ಮ ದುರಾಸೆಯನ್ನ ತೀರಿಸಿಕೊಳ್ಳುತ್ತಾ ಯಾವುದೇ ಪರಿಸರ ಸ್ನೇಹಿ ಕೆಲಸ ಮಾಡದೆ ಸುಮ್ಮನಿದ್ದ ಮಾತ್ರಕ್ಕೆ ಈ ಪ್ರಕೃತಿ ಸುಮ್ಮನಾಗಿ ಎಲ್ಲವನ್ನ ಸಹಿಸಿಕೊಳ್ಳೋ ಪಾಪದ ಪಶು ಅನ್ನೋ ಭ್ರಮೆಯಲ್ಲಿ ಮಾತ್ರ ನಾವು ಯಾರು ಇರಬಾರ್ದು ಅನ್ನೋದನ್ನ ಎಚ್ಚರಿಸೋದಕ್ಕಾಗಿಯೇ ಇವೆಲ್ಲ ವಿಷಯವನ್ನ ನಿಮ್ಮೆದುರು ತೆರೆದಿಡಬೇಕಾಯ್ತು. ಹೋಗ್ಲಿ, ಈಗ ಇವೆಲ್ಲದಕ್ಕೂ ಪರಿಹಾರವಾದ್ರೂ ಏನು, ಇಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಪ್ರಾರಂಭವಾಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ಮಾಹಿತಿಗಾಗಿ ಸರ್ಕಾರದ ಕೆಲವು ಯೋಜನೆಗಳನ್ನ ಹೇಳ್ತೀನಿ. ಸಮುದ್ರ ಮಟ್ಟಕ್ಕೆ ಸಮೀಪದಲ್ಲಿ ವಾಸಿಸುವಂತಹ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ತಡೆಯೋ ಸಲುವಾಗಿ ಕೆಲವು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಉದಾಹರಣೆಗೆ, ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಪಳೆಯುಳಿಕೆ ಇಂಧನವನ್ನ ಸುಡುವ ಬದಲು ಸೌರಶಕ್ತಿ ಅಥವಾ ಪವನಶಕ್ತಿ ಅಥವಾ ಪರಮಾಣು ಶಕ್ತಿಯಂತಹ ನವೀಕರಿಸಬಹುದಾದಂತಹ ಶಕ್ತಿ ಮೂಲಗಳಿಗೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದ್ದೀವಿ. ಹವಾಮಾನ ವೈಪರೀತ್ಯದ ಹೊಂದಾಣಿಕೆಗಾಗಿ ಬೆಳೆ ವಿಮಾ ಯೋಜನೆ, ಇಂತಹ ವೈಪರೀತ್ಯಗಳನ್ನ ಬಂದಾಗ ನಮ್ಮ ರೈತರಿಗೆ ವಿಮೆಯನ್ನ ಬೆಂಬಲಿಸುತ್ತೆ, ಮತ್ತು ಕ್ರೆಡಿಟ್ ಸಪೋರ್ಟ್ ಮೆಕ್ಯಾನಿಸಂ ವಿಶೇಷವಾಗಿ ಹವಾಮಾನ ವೈಪರೀತ್ಯದಿಂದಾದಂತಹ ಬೆಳೆ ವೈಫಲ್ಯಕ್ಕಾಗಿಯೇ ರೈತರಿಗೆ ಸಾಲದ ವಿಸ್ತರಣೆಯನ್ನ ಸುಗಮಗೊಳಿಸುತ್ತದೆ. ಭಾರತವು ವೇಗವಾಗಿ ಬೆಳೆಯುತ್ತಿರುವಂತಹ ಅರಣ್ಯೀಕರಣ ಕಾರ್ಯಕ್ರಮವನ್ನ ಜಾರಿಗೊಳಿಸಿದೆ. ಅರಣ್ಯೀಕರಣ ಪ್ರಕ್ರಿಯೆ 1980 ಅರಣ್ಯ ಸಂರಕ್ಷಣಾ ಕಾಯ್ದೆಯಿಂದ ಪ್ರಾರಂಭವಾಯಿತು. ಇಲ್ಲಿ ಕಟ್ಟುನಿಟ್ಟಾದಂತಹ ನಿಯಂತ್ರಣದ ಮೂಲಕ ಅರಣ್ಯಗಳ ತೆರವು ಮತ್ತು ಅವನತಿಯನ್ನ ನಿಲ್ಲಿಸುವ ಗುರಿಯನ್ನ ಇದು ಹೊಂದಿದೆ. ಸರಿ, ಇವೆಲ್ಲ ಸರ್ಕಾರದ ಯೋಜನೆಗಳಾದವು. ಜನಸಾಮಾನ್ಯರಾದಂತಹ ನಾವು ಏನ್ ಮಾಡಬಹುದು? ಯಾಕಂದ್ರೆ ಈ ಯಾವ ಯೋಜನೆಗಳೇ ಜಾರಿಗೆ ಬಂದ್ರೂ ಅದು ಜನಸಾಮಾನ್ಯರು ಎಚ್ಚೆತ್ತುಕೊಂಡು ಅದನ್ನ ಬೆಂಬಲಿಸಿ ಕಾರ್ಯಗತ ಮಾಡದ ಹೊರತು ಯಾವ ಲಾಭವೂ ಇಲ್ಲ. ನಮ್ಮೆಲ್ಲರಿಗೂ ಜೀವವನ್ನ ಕೊಟ್ಟಂತ ಈ ಭೂಮಿಗೆ ಜೀವ ನೀಡುವ ಶಕ್ತಿ ಈಗ ಇರೋದು ನಿಮ್ಮಲ್ಲೇ, ನಿಮ್ಮ ಕೈಯಲ್ಲೇ. ನಾನು ನೀವು ಮಾಡುವ ಪ್ರತಿಯೊಂದು ಪುಟ್ಟ ಸಹಾಯವು ಈ ಭೂತಾಯಿಗೆ ನಾವು ನೀಡಬಹುದಾದಂತಹ ಸಣ್ಣ ಕಾಣಿಕೆಯಷ್ಟೇ. ಇಲ್ಲಿಂದ ನಮ್ಮ ಪಯಣವನ್ನ ಮುಗಿಸುವ ಮೊದಲು ಆ ಒಂದಾದರೂ ಉಡುಗೊರೆಯನ್ನ ಈ ಪೃಥ್ವಿಗೆ ಕೊಡುವುದರಲ್ಲಿ ಯಾವ ಮುಜುಗರವೂ ಬೇಡ. ಯಾಕಂದ್ರೆ ಈಗ ನಾನು ಹೇಳೋಕೆ ಹೊರಟಿರುವಂತಹ ಕೆಲವು ಸಹಾಯಗಳು ಕೆಲವರಿಗೆ ಬಹಳ ಸಾಮಾನ್ಯವಾದದ್ದು ಅಂತ ಅನಿಸಬಹುದು, ಆದ್ರೆ ನೆನಪಿರಲಿ, ನಿಮ್ಮ ಪ್ರತಿ ಸಣ್ಣ ಸಹಾಯವು ಒಂದು ದೊಡ್ಡ ಪರಿಣಾಮವನ್ನ, ಪ್ರಭಾವವನ್ನ, ಬದಲಾವಣೆಯನ್ನ ತರಬಲ್ಲಂತಹ ಶಕ್ತಿಯನ್ನ ಹೊಂದಿದೆ. ಹಾಗಾದ್ರೆ ನಾವೇನು ಸಹಾಯ ಮಾಡಬಹುದು ಅನ್ನೋ